ನಮಸ್ಕಾರ, ನಾನು ನಿಮ್ ಪ್ರೇಮ ಮಾತಾಡ್ತಾ ಇದ್ದೀನಿ. ನಾನು ಗಾಯಕಿ ಬಿ ಆರ್ ಛಾಯಾ. ನಾನು ನಿಮ್ಮ ಸುಧಾಮೂರ್ತಿ. ನಾನು ಬಿ ಜಯಶ್ರೀ. ನಾನು ಸ್ನೇಹಲ್ ಆರ್, ಐಎಎಸ್. ಇವರೆಲ್ಲ ಅಸಾಧ್ಯವನ್ನು ಸಾಧ್ಯ ಮಾಡಿದ ಸರ್ವಶ್ರೇಷ್ಠ ಸಾಧಕಿಯರು. ನಿಮ್ಮ ಮನೆ ಬೆಳಗಲು ಬರುತ್ತಿರುವ ನಂದಾದೀಪವನ್ನು ಹೆಣ್ಣೆಂದು ಆರಿಸದಿರಿ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಭ್ರೂಣಲಿಂಗ ಪತ್ತೆ ಮಾಡುವವರಿಗೂ ಒತ್ತಾಯಿಸುವವರಿಗೂ ಜೈಲು ಶಿಕ್ಷೆ ಜೊತೆಗೆ ದಂಡ ವಿಧಿಸಲಾಗುತ್ತದೆ. ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಸೌಲಭ್ಯ ಇರುವ ಪ್ರಯೋಗಾಲಯಗಳ ನೋಂದಣಿ ಕಡ್ಡಾಯ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಯಾಕ್ರಿ ಎಬಿಆರ್ಕೆ ಕಾರ್ಡ್ ಮಾಡ್ಸಕ್ ಜಾಸ್ತಿ ಹಣ ಕೇಳ್ತಿದ್ದೀರಾ? ಏನೋ ಕಾಫಿ ತಿಂಡಿ ಖರ್ಚಿಗೆ ಅಂತ ಹೊಸ ಕೇಳದ್ನಪ್ಪ. ಎಬಿಆರ್ಕೆ ಕಾರ್ಡ್ ಇರೋದು ಬಡವ್ರಿಗೆ. ಹೆಚ್ಚಿಗೆ ದುಡ್ಡು ಕೇಳಿದ್ರೆ ಆಸ್ಪತ್ರೆ ಮುಖ್ಯಸ್ಥರಿಗೆ ದೂರು ಕೊಡ್ತೀನಿ. ಅದಕ್ಕೆ ಕೋಪ ಮಾಡ್ಕಂತೀರಾ? ಬೇಗ ಕೆಲಸ ಆಗ್ಬೇಕು ಅಂದ್ರೆ ಕೊಡ್ಲೇಬೇಕು. ದೂರು ಕೊಟ್ರೆ ನೀವ್ ಕೆಲಸ ಕಳ್ಕತ್ತೀರಾ? ಗೆಪ್ತಿರ್ಲಿ. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕರುನಾಡ ಜನತೆಯ ಆರೋಗ್ಯ ರಕ್ಷಕ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕಲುಷಿತ ನೀರು, ಅಸುರಕ್ಷಿತ ಆಹಾರ, ಅಸುರಕ್ಷಿತ ಲೈಂಗಿಕತೆ, ಸೋಂಕಿತ ವ್ಯಕ್ತಿಯ ರಕ್ತ ಸಂಪರ್ಕದಿಂದ ಹೆಪಟೈಟಿಸ್ ರೋಗ ಬರುವ ಸಾಧ್ಯತೆ ಇದೆ. ಪಾರ್ಲರ್ಗಳಲ್ಲಿ ಟ್ಯಾಟೂ ಹಾಕುವ ಸೂಜಿ, ಕೇಶ ವಿನ್ಯಾಸಕ್ಕೆ ಬಳಸುವ ಸಾಧನಗಳ ಮರುಬಳಕೆಯಿಂದಲೂ ಹೆಪಟೈಟಿಸ್ ಬರಬಹುದು. ಎಚ್ಚರ. ಹೆಪಟೈಟಿಸ್ ರೋಗ ಪತ್ತೆ, ಚಿಕಿತ್ಸೆ, ಲಸಿಕೆಗಳು ಆರೋಗ್ಯ ಇಲಾಖೆಯಲ್ಲಿ ಸಂಪೂರ್ಣ ಉಚಿತ. 2030ಕ್ಕೆ ವೈರಲ್ ಹೆಪಟೈಟಿಸ್ ನಿರ್ಮೂಲನೆ ಮಾಡಲು ಕೈಜೋಡಿಸಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಏನವ್ವ ಮಗಳು ಅಳಿಯ ಚೆನ್ನಾಗಿದ್ದಾರಾ? ನಿನ್ನೆ ಕಾಯ್ತಾ ಇದ್ದೆ ಅಶ್ವಕ, ನನ್ ಮಗಳಿಗೆ 3 ತಿಂಗಳು, ಅವಳ ಹೆಸರನ್ನ ನೋಂದಾಯಿಸಬೇಕು. ನೀನೇನು ಚಿಂತೆ ಮಾಡ್ಬೇಡ, ಗರ್ಭಿಣಿ ಆರೈಕೆ, ಹೆರಿಗೆ, ಬಾಣಂತನ ಎಲ್ಲಾನು ನೋಡ್ಕೋತೇನೆ. ಹೆರಿಗೆ ಆದ್ಮೇಲೆ ಮಗುಗೆ ಕಾಲಕಾಲಕ್ಕೆ ಲಸಿಕೆ, ಚುಚ್ಚುಮದ್ದು ಎಲ್ಲಾನು ಕೊಡ್ಸೋಣ. ಇದು 2ನೇ ಹೆರಿಗೆ ಅಲ್ಲವ್ರ? ಆಮೇಲೆ ಫ್ಯಾಮಿಲಿ ಪ್ಲಾನಿಂಗ್ ಆಪರೇಷನ್ ಮಾಡ್ಸೋಕು ಸಹಾಯ ಮಾಡ್ತೀನಿ. ಅಶ್ವಕ, ನೀ ನಮ್ಮೂರ್ಗೆ ತಾಯಿ ಇದಂಗ್ ಕಣವ್ವ. ನೀನೊಬ್ಳು ಇದ್ರೆ ಸಾಕು, ನಮ್ಮೂರೇ ಆರೋಗ್ಯವಾಗಿರುತ್ತೆ. ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗಳಿಗೆ ನಿಮ್ಮೂರಿನ ನಗರ ಆಶಾ ಕಾರ್ಯಕರ್ತೆಯರನ್ನು ಸಂಪರ್ಕಿಸಿ. ಇದು ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಪ್ರಕಟಣೆ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿಯಲ್ಲಿ ಸಮಗ್ರ ಕೃಷಿಯಲ್ಲಿನ ಅನುಭವಗಳ ಕುರಿತು ಆಲೂರು ತಾಲೂಕಿನ ಲಕ್ಷ್ಮೀಪುರ ಗ್ರಾಮದ ಪ್ರಗತಿಪರ ಕೃಷಿಕ ಆರ್ ಮೇಲೇಗೌಡ ಅವರೊಂದಿಗೆ ಸಂದರ್ಶನ. ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದಾರೆ ಆಲೂರು ತಾಲೂಕಿನ ಪಾಳ್ಯ ಹೋಬಳಿಯ ಲಕ್ಷ್ಮೀಪುರ ಗ್ರಾಮದ ಪ್ರಗತಿಪರ ಕೃಷಿಕರಾದ ಆರ್ ಮೇಲೇಗೌಡ ಅವರು ನಮ್ಮೊಂದಿಗೆ ಇದ್ದಾರೆ. ಸುಮಾರು 10 ಎಕರೆ ಜಮೀನು ಇದೆ. ಇದರಲ್ಲಿ ಒಂದಷ್ಟು ತೋಟಗಾರಿಕೆ ಬೆಳೆಗಳು, ಅದರ ಜೊತೆಗೆ ಒಂದಷ್ಟು ಕೃಷಿ ಬೆಳೆಗಳನ್ನು ಕೂಡ ಅವರು ಬೆಳೀತಾರೆ. ಏನೆಲ್ಲ ಬೆಳೆಗಳನ್ನು ಬೆಳೀತಾ ಇದ್ದಾರೆ, ಹೇಗೆ ಇದರಿಂದ ಅನುಕೂಲಗಳನ್ನು ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದನ್ನ ಈಗ ಅವರಿಂದಾನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಮೇಲೇಗೌಡ್ರೆ. ನಮಸ್ತೆ ಸರ್. ಮೇಲೇಗೌಡ್ರೆ, ಎಷ್ಟು ವರ್ಷದಿಂದ ಕೃಷಿ ಮಾಡ್ತಿದ್ರಿ ನೀವು? ನನ್ನ ವಯಸ್ಸು ಬಂದು 56 ವರ್ಷ. ನಾನು ಒಂದು SLC ಬಿಟ್ಟ 16 ವರ್ಷ. ಯಾಕೆಂದ್ರೆ ಸ್ವಲ್ಪ ಮನೆ ಕಡೆ ತಾಪತ್ರೆ ಇತ್ತು, ತುಂಬಾ ಜನ ಸಂಖ್ಯೆ ಅವಿಭಕ್ತ ಕುಟುಂಬ ಆಗಿತ್ತು. ಆಗ ನಮಗೆ ಹೈಸ್ಕೂಲ್ ಬರೋ ಆಲೂರಿಗೆ 10 ಕಿಲೋಮೀಟರ್ ನಡ್ಕೊಂಡು ಬರೋಂತ ಪರಿಸ್ಥಿತಿ ಇತ್ತು. ಹಾಗಾಗಿ ನನ್ನ ಎಜುಕೇಶನ್ ಅಲ್ಲಿಗೆ ನಿಲ್ಲಿಸಿ ನಾನು ಕೃಷಿ ರಂಗದಲ್ಲಿ ತೊಡಗಿಸಿಕೊಂಡೆ ಸರ್. ಎಷ್ಟೆಕರೆ ಜಮೀನು ಇದೆ ನಿಮಗೆ? ಈಗ ನನ್ನ ಪಾಲಿಗೆ ಬಂದಿರೋಂತದ್ದು ಒಂದು 10 ಎಕರೆ ಜಮೀನಿದೆ. ನಾವು ಡಿವೈಡ್ ಆಗಿ ಇದಕ್ಕಿಂತ ಮುಂಚೆ ಒಂದು 40 ಎಕರೆ ಜಮೀನ್ ಇತ್ತು. ನಾವು ಮೂಲತಃ ಅರಕಲಗೂಡು ತಾಲೂಕ್ನವರು. ಅಲ್ಲಿ ಹೇಮಾವತಿ ಮುಳುಗಡೆಯಿಂದ ನಮ್ಗೆ ಇಲ್ಲಿ HRP ಇಂದ ನಮ್ಗೆ ಒಂದು 12 ಎಕರೆ ಜಮೀನ್ ಕೊಟ್ರು. ಇನ್ನೊಂದು 28 ಎಕರೆ ನಾವು ಇಲ್ಲಿ ಸ್ಥಳೀಯವಾಗಿ ಕೊಂಡ್ಕೊಂಡು ಈಗ ಒಂದು 40 ಎಕರೆ ಮಾಡ್ಕೊಂಡು ನಾವು 4 ಜನ ಅಣ್ಣ ತಮ್ಮದರಿಂದ ಆ 4 ಜನ ಒಂದು 10 ಎಕರೆ ಜಮೀನು ತಗೊಂಡಿದೀವಿ. ಅದರಲ್ಲಿ ಅವರು ಪ್ರತ್ಯೇಕವಾಗಿ ಈಗ ಎಲ್ಲ ವಿಭಾಗವಾಗಿ ಎಲ್ಲರೂ ಟ್ಯಾಕ್ಟರ್ ಇಟ್ಕೊಂಡಿದ್ದಾರೆ. ಅದರಂತೆ ನಾನು ಒಂದು ಟ್ಯಾಕ್ಟರ್ ಇಟ್ಕೊಂಡು ಈ ಒಂದು ಕೃಷಿಯಲ್ಲಿ ತೊಡಸ್ಕೊಂಡಿದ್ದೀನಿ. ಒಂದು 4 ಎಕರೆ ಕಾಫಿ, ಒಂದು 2 ಎಕರೆ ಪ್ರತ್ಯೇಕ ಅಡಿಕೆ ತೋಟ, 1 ಎಕರೆ ಗದ್ದೆ, ಇನ್ನೊಂದು 2 ಎಕರೆ ಕೃಷಿ ಒಂದು ಜೋಳ ರಾಗಿ ಈ ತರ ಬೆಳೆ ಬೆಳ್ಕೊಂಡು ಹೋಗ್ತಾ ಇದೀನಿ ಸರ್. ಎಷ್ಟು ವರ್ಷ ಆಯ್ತು ವಲಸೆ ಬಂದು? ನೀವು ವಲಸೆ ಬಂದು 43 ವರ್ಷ ಆಯ್ತು ಸರ್. 43 ವರ್ಷ ಆಯ್ತು. 43 ವರ್ಷದ ಹಿಂದೆ ಬಂದವರು. ಹೌದು. ಎಷ್ಟು ವಯಸ್ಸು ನಿಮ್ಗೆ ಅವಾಗ? ನನಗೆ 16 ವರ್ಷ ಆಯ್ತು ಸರ್. 16 ವರ್ಷ. ಬಂದು ಹೇಗೆ ಪ್ರಾರಂಭ ಮಾಡಿದ್ರಿ ನಿಮ್ಮ ಕೃಷಿ ಬದುಕನ್ನ? ಆಗ ನಾನು ಚಿಕ್ಕವನಿದ್ದೆ. ನಮ್ಗಿಲ್ಲಿ ಬಂದ ಟೈಮ್ನಲ್ಲಿ ಇಲ್ಲಿ ಗೊಂಡಾರಣ್ಯ ಆಲೂರು ತಾಲೂಕಲ್ಲಿ ಕಾರ್ಜುವಳ್ಳಿ ಅಂತ ಅಂದ್ರೆ ಆನೆ ಒಂದು ವಾಸಸ್ಥಳನೇ. ಹೌದು. ಹಿಂದೆ ಭಯಂಕರವಾಗಿತ್ತು ಅಲ್ಲಿ. ಆಲೂರಿಂದ ಹೋಗ್ಬೇಕಾದ್ರೆ ಅಲ್ಲಿ ಒಂದು ಕಾಲ್ದಾರಿ ಟೈಪ್ ವಾಟವಳೆಗೆ ಹೋಗುವಂತದ್ದಿತ್ತು. ಆಗ ಈಗ ಎತ್ತಿನ ಬಂಡಿಲಿ ಓಡಾಡೋಂತ ಕಾಲ. ಆಗ ಈ ರೋಡೇ ಇರ್ಲಿಲ್ಲ ಅಂತ ಟೈಮ್ನಲ್ಲಿ, ವಾಟವಳೆ ಹೇಮಾವತಿ ಜಲಸಹಾಯ ಮಾಡೋ ಅಂತ ಟೈಮ್ನಲ್ಲಿ ಅಲ್ಲೊಂದು ಡ್ಯಾಮ್ ಆದ್ರಿಂದ ಅಲ್ಲಿಂದ ರೋಡ್ ಹಾಕಕ್ಕೆ ಅನುಕೂಲ ಆಯ್ತು. ಅಂತ ಟೈಮ್ನಲ್ಲಿ ನಾವು ಮುಳುಗಡೆ ಆಗಿ ಬಂದಾಗ ವಾಸಕ್ಕೂ ಸಹ ಮನೆ ಇರಲಿಲ್ಲ, ಅಲ್ಲಿಂದ ಗಂಚುಗಳ ತುಂಬಿಕೊಂಡು ಬಂದ್ವಿ. ಆ ಕಾಡಲ್ಲಿ ಬಂದು ಎಲ್ಲಿರ್ಬೇಕು ಅಂತೆಲ್ಲ ಗೊತ್ತಾಗ್ಲಿಲ್ಲ. ಸರ್ಕಾರದವ್ರು ಒಂದು ಜಮೀನ ತೋರಿಸಿ ನಮಗೆ ಸ್ಕೆಚ್ ಮಾಡಿಕೊಟ್ರು. ಅಂತ ಆ ಗೆಡ್ಡೆ ಗೆಣಸೆಲ್ಲಾನು ನಾವು ಕಿತ್ತು ಸಾಗ್ ಮಾಡ್ಕೊಂಡು ಆನೆ ಹಾವಳಿಲಿ ಇಲ್ಲಿ ನಾವೊಂದು ರೈತರು ಅಂತ ಅನ್ನಿಸ್ಕೋಬೇಕಾದ್ರೆ ಒಂದು 4-5 ವರ್ಷ ಬೇಕಾಯ್ತು. ಅಂತ ಟೈಮ್ನಲ್ಲಿ ಒಂದು ಕ್ರಿಟಿಕಲ್ ಆಗಿತ್ತು. ಅಂತ ಟೈಮ್ನಲ್ಲಿ ಬಂದು ನಾವು ಇಲ್ಲಿಂದ ಕೃಷಿನ ಪ್ರಾರಂಭ ಮಾಡಿದ್ವಿ. ಬೆಳೆದಂತ ಬೆಳೆ ನಾವು ಈಗ ಬೆಳೆದ್ರೆ ಹಗಲು ಬೆಳೆದ್ರೆ ರಾತ್ರಿ ಮತ್ತೆ ಆನೆ ಲೂಟಿ ಮಾಡ್ಕೊಂಡು ಹೋಗ್ತಿದ್ದ ಕೂಲಿ ನಾಲಿ ಮಾಡ್ಕೊಂಡು ಆತರ ಒಂದು 3 ವರ್ಷ ಕಾಲ ಹಾಕಿದ್ವಿ. ಆ ನಂತರ ಅರಣ್ಯ ಸ್ವಲ್ಪ ಕಮ್ಮಿ ಆಯ್ತು, ಜನಸಂಖ್ಯೆ ಜಾಸ್ತಿ ಆದಾಗ ಆನೆಗಳು ದೂರ ಆದ ನಾವು ಬದುಕನ್ನು ಕಟ್ಟಿಕೊಳ್ಳಕ್ಕೆ ಅನುಕೂಲ ಆಯ್ತು. ಅದರಿಂದ ಈಚೆಗೆ ನಾವು ನಮ್ಮ ಅಣ್ಣದಿರು ಇಬ್ಬರಿದ್ರು, ತಮ್ಮ ಒಬ್ಬಿದ್ದಾನೆ. ಹಾಗಾಗಿ ಅವ್ರು ಸ್ವಲ್ಪ ಕೆಲಸ ಕೃಷಿ ರಂಗದಲ್ಲಿ ಜಾಸ್ತಿ ತೊಡಸ್ಕೊಂಡಿದ್ರು. ನಾವು ಹುಡುಗರಾಗಿದ್ದು ನಮ್ಗೆ ಅಷ್ಟೇನು ಅನುಭವ ಇರಲಿಲ್ಲ. ಅವರ ಒಂದು ಸಹಕಾರ, ನಮ್ಮ ತಂದೆ ತಾಯಿಗಳ ಸಹಕಾರದಿಂದ ನಾವು ಕೃಷಿಲಿ ತೊಡಸ್ಕೊಂಡು ಇತ್ತೀಚೆಗೆ ಕೃಷಿಯನ್ನ ಒಂದು ಪ್ರಗತಿ ಪರವಾಗಿ ನಾವು ಮಾಡ್ಕೊಳ್ತಾ ಬರ್ತಾ ಇದೀನಿ ಸರ್. ಈಗ ನೀವು ಇಲ್ಲಿಗೆ ಬಂದು ಜೀವನ ಮಾಡೋದಕ್ಕಿಂತ ಮೊದಲು ಇಲ್ಲಿ ಮನೆಗೆ ಮಾಡ್ಕೊಂಡು ಆಮೇಲೆ ಬಂದ್ರು ಅಥವಾ ಹೆಂಗ್ ಬಂದ್ರಿ? ಇಲ್ಲ, ನಮ್ಗೆ ಇಲ್ಲಿ ಮನೆ ಮಾಡ್ಕೊಳಕ್ಕಿಂತ ಆಗ್ಲಿಲ್ಲ. ನಮ್ಗೆ ಅಲ್ಲಿ ಇಷ್ಟು ವರ್ಷದಲ್ಲಿ ಮನೆ ಬಿಡಬೇಕು ಅಂತ ಹೇಮಾವತಿಯವರು ನಮ್ಗೆ ನಿಗದಿ ಮಾಡಿರಲಿಲ್ಲ. ಡ್ಯಾಮ್ ಹಂತ ಹಂತವ ಕಟ್ಟಿಗೆ ಬಂದ್ರು ನೀರ್ ಹಂತ ಹಂತವ ಬಂತು. ಲಾಸ್ಟ್ ಫೈನಲ್ ನಮ್ದು ಉಳ್ಳಿಕೊಪ್ಪಲು ಅಂತ ಅರ್ಕಲ್ವಾಡ್ ತಾಲೂಕು, ಆ ಬಾರ್ಡ್ರಿಗೆ ಬಂದಾಗ ಈ ಪೊಲೀಸ್ನವರು ಅರ್ಜೆಂಟ್ ಮನೆ ಖಾಲಿ ಮಾಡ್ಬೇಕು ಅಂತ ಒಂದು ಇದ್ ಮಾಡಿದ್ರು. ಜೂನ್ ತಿಂಗಳು ಬರೋಕೆ ಭಾರಿ ಕಷ್ಟ ಆಯ್ತು ನಮ್ಗೆ. ಮುಳುಗೋಗ್ತಿವಿ ಅಲ್ಲಿದ್ರೆ, ಬಂದ್ರೆ ಇರಕ್ ಜಾಗ ಇಲ್ಲ. ಅಂತ ಪರಿಸ್ಥಿತಿಲಿ ಇಲ್ಲಿಗೆ ಬಂದು ಒಂದು ಗುಡ್ಲು ಹಾಕೊಂಡು ಸಪ್ಪಿನ ನೆರಕೆ ಕಟ್ಕೊಂಡು ಆ ಟೈಮ್ನಲ್ಲಿ ಗಾಳಿ ಮಳೆ ಕರೆಂಟ್ ಇಲ್ಲ ಬೆಳಕಿಲ್ಲ ಅಂತಲ್ಲಿ ಭಾರಿ ಒಂದು ಕ್ರಿಟಿಕಲ್ ಆಗಿ ಜೀವನ ಮಾಡಿದ್ದಾಯ್ತು ಸರ್. ಇಲ್ಲಿ ನಮ್ಗೆ ಬದುಕು ಕಟ್ಟಿಕೊಳ್ಳದೆ ಭಾರಿ ಒಂದು ಹರಸಾಹಸ ಆಗೋಯ್ತು. ಅಂತ ಟೈಮ್ನಲ್ಲಿ ನಮ್ಗೆ ಏನು ಒಂದು ಏನೋ ನಮ್ಮ ಒಂದು ಜಾಣ್ಮೆತನದಿಂದ ನಮ್ಮ ಒಂದು ಪರಿಶ್ರಮದಿಂದ ಇಲ್ಲಿ ಒಂದು ಬದುಕಕ್ಕೆ ನಾವು ಬದುಕು ಕಟ್ಕೊಂಡಿದೀವಿ ಸರ್. ಲಕ್ಷ್ಮೀಪುರ ಹೊಸ ಜಾಗ, ಯಾವ ಅನುಕೂಲಗಳು ಕೂಡ ಅಲ್ಲಿ ಇರಲಿಲ್ಲ. ಕುಡಿಯಕ್ಕೆ ನೀರಿಲ್ಲ, ಮನೆ ಇಲ್ಲ, ಆಮೇಲೆ ಏನಾದ್ರು ಒಂದಷ್ಟು ಬಿತ್ತಿ ಬೆಳೆಯೋಣ ಅಂತ ಅಂತ ಅಂದ್ರೆ ಜಮೀನ್ ಇದೆ ಅದು ಹದ ಮಾಡ್ಕೊಂಡಿರ್ಲಿಲ್ಲ. ಇಲ್ಲ, ಇದಕ್ಕೆ ಹಂತ ಹಂತವಾಗಿ ಹೆಂಗ್ ಹೊಂದ್ಕೊಂಡ್ರಿ ನೀವು? ನಾವು ಏನ್ ಮಾಡಿದ್ವಿ, ವಿಧಿ ಇಲ್ಲ, ಬದುಕು ಕಟ್ಕೊಳ್ಳೇಬೇಕಾಗ್ತದೆ. ಜೀವನ ಅಂದ ಅಷ್ಟೇನೆ, ಜೀವನ ಮಾಡಬೇಕು ಅಂದಾಗ ಎಂತ ಪರಿಶ್ರಮ ನಾವು ಪಡಲೇಬೇಕಾಗ್ತದೆ. ಯಾಕೆ ಅಂತಂದ್ರೆ ಯಾವ್ದು ನಮ್ಗೆ ಹೇಳಿ ಕೇಳಿ ಬರಲ್ಲ ಕಷ್ಟಗಳು ಅನ್ನೋದು. ಆ ಬಂದಂತ ಸಮಯದಲ್ಲಿ ನಾವು ಜೀವನ ಮಾಡ್ಲೇಬೇಕು, ಇದೊಂದು ನಾವು ಬದುಕಲೇಬೇಕು ಅನ್ನೋ ಒಂದು ಹಠ ಬಂದಾಗ ನಾವೆಲ್ಲಾನು ಮಾಡಕ್ ಸಾಧ್ಯ ಆಯ್ತು. ನಾವು ಹಂತ ಹಂತಗೆ ಒಂದೊಂದು ತಾಂತ್ರಿಕತೆ ಇರಲಿಲ್ಲ ಅಂದ್ರೆ ಈ ಯಂತ್ರೋಪಕರಣಗಳು ಇರಲಿಲ್ಲ ಈಗಾಗಿ. ಈಗ ಇದ್ರೆ ಹಿಟಾಚಿ ಇದೆ, JCP ಇದೆ, ಏನ್ ಬೇಕಾದ್ರೂ ಒಂದ್ ದಿವಸದಲ್ಲಿ 4-5 ಎಕರೆ ಸಾಗ್ ಮಾಡಬಹುದು. ಆ ಟೈಮ್ನಲ್ಲಿ ಕೈಲೇ ಕೀಳ್ಬೇಕಿತ್ತು. ಕೂಲಿ ಬರೋಕ್ಕೂ ಜನ ಇರಲಿಲ್ಲ, ಕೂಲಿ ಕೊಡಕ್ ನಮ್ಮ ಹತ್ರ ಹಣನೂ ಸಹ ಇರಲಿಲ್ಲ. ನಾವು ಕೀಳ್ಬೇಕು, ನಾವೇ ಗೆಡ್ಡೆ ಕೀಳ್ಬೇಕು. ದಪ್ಪ ದಪ್ಪ ಮರ ಫಾರೆಸ್ಟ್ ಮರ ಕಡ್ದು ಬರೀ ಗೆಡ್ಡೆ ಬಿಟ್ಟು ಹೋಗಿದ್ದಾರೆ ಹಿಂದೆ. ಆ ಗೆಡ್ಡೆ ತೆಗೆದು ಸಾಗ್ ಮಾಡೋದೇ ಒಂದು ದೊಡ್ಡ ಸಾಹಸನೇ ಆಗೋಯ್ತು ನಮ್ಗೆ. ಅಂತ ಟೈಮ್ನಲ್ಲಿ ಜೀವನ ಬೇಡ, ನಿನ್ನ ಎಂತ ಮನುಷ್ಯ ಆದ್ರೂ ಬದುಕಬಾರ್ದು ಅನ್ನೋ ಒಂದು ಪರಿಸ್ಥಿತಿ ಉದ್ಭವ ಆಯ್ತು. ಆಗ ನಮ್ಗೆ ಏನ್ ಬದುಕ್ಲೇಬೇಕಲ್ಲ, ಮಕ್ಕಳಿದ್ದಾರೆ, ತಂದೆ ತಾಯಿಗಳಿದ್ದಾರೆ, ನಮ್ಮ ಅಪ್ಪ ಅಮ್ಮ ತುಂಬಾ ಶ್ರಮ ಪಟ್ರು. ಆಗ ಅದ್ರ ಜೊತೆಗೆ ನಾವು ಸ್ವಲ್ಪ ಕೈಗೂಡಿಸಿದ್ವಿ. ಹಂತ ಹಂತವಾಗಿ ನಾವು ಒಂದು ಕಾಲ ಹಾಕೊಂಡು ಬಂದು ಇವತ್ತು ಅಭಿವೃದ್ಧಿ ಕೆಲಸ ಮಾಡ್ಕೊಂಡು ಇವತ್ತು ಆರಾಮಾಗಿ ಇದ್ದೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ವಲಸೆ ಬಂದ ಕಾಲಕ್ಕೆ ಏನೇನು ಬೆಳೀತಾ ಇದ್ರಿ? 100-120 ಇಂಚ್ ಮಳೆ ಆಗ್ತಾ ಇತ್ತು ಆ ಟೈಮ್ನಲ್ಲಿ ಬಂದಾಗ. ಏನಂದ್ರೆ ಏನು ಬರ್ತಿಲ್ಲ, ಜೋಳನೇ ಬಂದಿರ್ಲಿಲ್ಲ. ಆಗ ಈ ಮೆಕ್ಕೆಜೋಳ ಅನ್ನೋದು ಏನಿತ್ತು ಗೊತ್ತಿರ್ಲಿಲ್ಲ ಆಗ ಆ ಟೈಮ್ನಲ್ಲಿ. ಆಗ ನಮ್ಗೆ ಕಣ್ಣಿ ಬಿದ್ದಿದ್ದು ಅಂತ ಅಂದ್ರೆ ಹೊಲ ಭತ್ತ ಒಂದು ಬೆಳಿಬೋದಿತ್ತು. ಕಪ್ಪು ಭತ್ತ ನೋಡಿದ್ರಿ, ಮಂಗಳೂರು ಕಡೆ ಎಲ್ಲ ಕುಸಿಲಿಗೆ ಅಕ್ಕಿಗೆ ಬಳಸ್ತಾ ಇದ್ರು ಆಗ. ಈಗ ಬಳಸ್ತಾರಲ್ಲ ಹೊಳೆ ಸಾಲು ಆ ಟೈಪ್ ಕ್ಯಾಸಕ್ಕಿ ಅದೆಲ್ಲ ಹೊಲದಲ್ಲೇ ನೀರ್ ಎದ್ ಬಿಡೋದು ನಮ್ಗೆ ಕಾಡಲೆ. ಆ ಭತ್ತನೇ ಬೆಳಿತಿದ್ವಿ. ಆ ಭತ್ತದ ನಮ್ಗೆ ಊಟಕ್ಕೆ ಆಗ್ತಾ ಇತ್ತು, ಹೆಂಗ ಊಟ ಮಾಡ್ಕೊಂಡು ಹಂಗೆ ಜೀವನ ಮಾಡಿದ್ವಿ. ಅದಕ್ಕೆ ನಮ್ಗೆ ಕೈ ಹಿಡಿದು ಅಂದ್ರೆ ಹೊಲ ಭತ್ತ. ಆಗ ನಂತರ ಒಂದು 5-6 ವರ್ಷ ಕಳೆದ್ಮೇಲೆ ಜವಾರ್ ಜೋಳ ಅಂತ ಉತ್ತರ ಕರ್ನಾಟಕದಲ್ಲಿ ಬೆಳೀತಾರೆ ನೋಡಿ, ಆ ಉತ್ತರ ಕರ್ನಾಟಕದ ಬೆಳೆ ಅಂತ ಅದೊಂದು ವರದಾನ ಆಗಿ ಬಂತು ನಮ್ಗೆ. ಒಂದು ಎಕರೆಗೆ 30-40 ಕ್ವಿಂಟಲ್ ಜೋಳ ಬೀಳ್ತಿತ್ತು. ಅಂತ ಟೈಮ್ ಅರ್ಧ ಆನೆ ತಿನ್ಕೊಂಡು ಹೋಗೋದು, ಅರ್ಧ ನಮ್ಗೆ ಉಳಿಸೋದು ಹೆಂಗ ಹಾಕೊಂಡು ಅದು ಒಂಥರ ಅಭಿವೃದ್ಧಿ ಆಯ್ತು. ಕೆಲವು ಈ ಫಾರೆಸ್ಟರ್ ಆನೆ ಹಿಡಿದ್ರು ಆ ಟೈಮ್ನಲ್ಲಿ 82-83 ನಮ್ಮ ಕಾರ್ಜಿಹಳ್ಳಿ ಫಾರೆಸ್ಟ್ ಇಂದ ಆನೆನ ಹಿಡಿದುಕೊಂಡು ನಾಗರಹೊಳೆ ಆನೆ ಹಿಡಿದಂತ ಟೈಮ್ನಲ್ಲಿ ನಮಗೆ ತುಂಬಾ ಅನುಕೂಲ ಆಯ್ತು. ಆಗ ನಾವು ಒಂದು ಮನುಷ್ಯರಾಗಿ ಬೆಳಗ್ಗೆ ಪರಿವರ್ತನೆ ಆಯ್ತು. ಈ ತರ ನಾವು ಬದುಕು ಕಟ್ಕೊಂಡ್ರೆ ಸರ್, ವಿಧ ವಿಧವಾದ ಬೆಳೆಗಳು ಬಂದಿದಾವೆ, ತಾಂತ್ರಿಕತೆ ಇದೆ. ಈಗ ಅಷ್ಟು ಬದುಕು ನಮಗೆ ಕಷ್ಟ ಅನಿಸ್ತಾ ಇಲ್ಲ. ಆಗ ನಿಜವಾಗ್ಲೂ ಮುಳುಗಡೆ ಅಂತ ಮಾಡಿದ್ದು ನಮಗೆ ಹುಟ್ಟು ಸಾವಿನ ಬದುಕು ಸರ್. ಅದು ಅದು ಯಾರಿಗೂ ಬರಬಾರ್ದು. ಇವತ್ತು ಎಲ್ಲರೂ ಚೆನ್ನಾಗಿದ್ದಾರೆ, ಇವತ್ತು ಡ್ಯಾಮ್ ಕಟ್ಟಿದ್ದಾರೆ, ನಮ್ಮ ಬೆಂಗಳೂರಿಗೆ ಕುಡಿಯೋ ನೀರಿಗಾಗಿದೆ, ಸಾವಿರಾರು ಜನಕ್ಕೆ ಅನುಕೂಲ ಆಗಿದೆ. ಆದ್ರೆ ನಾವು ಪಡೋ ಅಂತ, ನಾವು ಮುಳುಗಡೆ ಆಗಿ ಪಟ್ಟಂತ ಕಷ್ಟ ಬೇರೆ ಯಾರಿಗೂ ಬರಬಾರ್ದು ಪರಿಸ್ಥಿತಿ. ಏನೇನು ಪರಿಹಾರ ಕೊಟ್ರು ಮುಳುಗಡೆ ಆದ್ಮೇಲೆ? ಆಗ ನಮಗೆ ಮುಳುಗಡೆ ಆದಾಗ ಒಂದು ಎಕರೆಗೆ 800 ರೂಪಾಯಿ ಹೊಲಕ್ಕೆ ಕೊಟ್ರು, ಗದ್ದೆ ಜಮೀನಿಗೆ 1,000-1,200 ರೂಪಾಯಿ ಕೊಟ್ರು. ಅಲ್ಲಿದ್ದ ನಮ್ಗೆ ಒಂದು 4 ಎಕರೆ ಜಮೀನ್ ಇತ್ತು. ಒಂದ್ 4 ಎಕರೆಗೆ ನಿಮ್ಗೆ ನೋಡ್ಬೋದ, ಒಂದ್ 2 ಎಕರೆ ಗದ್ದೆ ಅಂತ ಅಂದ್ರೆ 1,500 ಬರುತ್ತೆ, ಹೊಲ ಅಂತ ಅಂದ್ರೆ 1,000-2,000 ಬರುತ್ತೆ. ಒಂದ್ 4,000-5,000 ನಾವು ಅವತ್ತಿನ ಇದ್ರಲ್ಲಿ ಬಾರಿ ಕಷ್ಟ ಆಯ್ತು. ಬರೀ ಅಲ್ಲಿಂದ ಲಾರಿ ಬಾಡಿಗೆ ಕೊಟ್ಟು ಇಲ್ಲಿ ಬಂದು ಅದನ್ನ ಪೂರೈಸಕ್ಕೆ ನಮ್ಗೆ ಆಗ್ಲಿಲ್ಲ, ಬದುಕು ಕಟ್ಕೊಳ್ಳಕ್ ಕಷ್ಟ ಆಯ್ತು ಸರ್. ಒಟ್ಟು ಇವತ್ತು ಎಲ್ಲರೂ, ಇವತ್ತು ಡ್ಯಾಮ್ ಆಗಿದ್ದು 100,000-1,00,000 ಜನಕ್ಕೆ ಅನುಕೂಲ ಆಗಿದೆ, ಅದೊಂದು ನಮ್ ಮನ್ಸಿಗೆ ಸಂತೋಷ ಇದೆ. ನಾವು ಒಂದ್ ನೆಲೆ ಕಂಡುಕೊಂಡ್ರು ಕೂಡ ಇವತ್ತು ಮಾಡಿದಂತ ಕೆಲಸ ಸರ್ಕಾರದವರು, ಒಂದು ಡ್ಯಾಮ್ ಕಟ್ಟಿದಂತ ವಿಚಾರದಲ್ಲಿ ಈ 1,000+ ಜನಕ್ಕೆ ಅನುಕೂಲ ಆಗಿದೆ ಬಿಡಿ, ತೊಂದರೆ ಇಲ್ಲ. ನಮ್ಗೆ ಕಷ್ಟ ಆಯ್ತು ಅವತ್ತು, ಇವತ್ತು ನಮ್ಗೆ ಪಾಪ ನಾವು ಬಿಟ್ಕೊಟ್ಟಂತದ್ದು ನಮ್ ಮುಳುಗಡೆ ಆಗಿ ಬಿಟ್ಕೊಟ್ಟಂತ ಜಾಗದಲ್ಲಿ 1,000+ ಜನ ಅನುಕೂಲ ಆಗಿದಲ್ಲ, ನನ್ನ ಸಂತೋಷನು ನಮಗಿದೆ. ಒಂದು ತ್ಯಾಗ ಮಾಡಿದ್ದಕ್ಕೆ ಒಂದು ಪ್ರತಿಫಲ ಸಿಕ್ತು ಅನ್ಸುತ್ತೆ. ನೀವು ಓಡಾಡುವಾಗ ಅಲ್ಲಿ ಡ್ಯಾಮ್ ನೋಡಿದ್ರೆ ಸಂತೋಷ ಆಗುತ್ತೆ, ನಮ್ದು ಒಂದಷ್ಟು ಇದಕ್ಕೆ ಕೊಡುಗೆ ಇದೆ, ನಮ್ಮ ತ್ಯಾಗ ಇದೆ ಅಂತ ಹೇಳಿ. ತ್ಯಾಗ ಅಂದ್ರೆ ನಿಮ್ ಒಬ್ಬರದೇ ಅಲ್ಲ, ಇಡೀ ಜೀವನನೇ ತ್ಯಾಗ ಮಾಡಿದ ಎಷ್ಟೋ ಜನ ಮುಳುಗಡೆ ಆಗಿರೋದ್ರಿಂದ ತ್ಯಾಗದ ಫಲ ಇವತ್ತು ನಮ್ ಕರ್ನಾಟಕದಲ್ಲಿ, ಅರ್ಧ ಕರ್ನಾಟಕ ಏನಿದೆ ದಕ್ಷಿಣ ಕರ್ನಾಟಕದಲ್ಲಿ ಅಂದ್ರೆ ಬೆಂಗಳೂರು ಪೂರ್ವ ಭಾಗದಲ್ಲಿ ಏನಿದೆ ಅಷ್ಟು ಎಲ್ಲರಿಗೂ ಅನುಕೂಲ ಆಗಿದೆ. ಅನುಕೂಲ ಹೊಟ್ಟೆ ತುಂಬಾ ಅನ್ನ ಊಟ ಮಾಡ್ತಾರೆ ಅನ್ನೋದು ಒಂದು ಹೌದು ಅನಿಸುತ್ತೆ ಸರ್ ನಮ್ಗೆ. ಈಗ 40 ವರ್ಷಗಳ ಹಿಂದೆ ಏನೇನು ಇರಲಿಲ್ಲ, ಏನು ಬೆಳೆಯಕ್ಕೂ ಕೂಡ ಆಗ್ತಿರ್ಲಿಲ್ಲ ಅಂತ ಹೇಳಿದ್ರಿ. ಆದ್ರೆ ಇವತ್ತು ಒಂದಷ್ಟು ತೋಟ ಮಾಡ್ಕೊಂಡಿದ್ದೀರಾ, ಅಡಿಕೆ ಹಾಕೊಂಡಿದ್ದೀರಾ, ಕಾಫಿ ಹಾಕೊಂಡಿದ್ದೀರಾ, ತರಕಾರಿಗಳು ಬೆಳ್ಕೊಳ್ತೀರಾ, ಬೇರೆ ಬೇರೆ ತರದ್ದು ಒಂದು ಒಳ್ಳೆ ಬದುಕನ್ನ ಕಟ್ಕೊಂಡಿದ್ದೀರ. ಹೆಂಗೆ ಹಂತವಾಗಿ ಇದನ್ನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ನಿಮ್ಗೆ? ಏನಂದ್ರೆ ಅವತ್ತು ನಮ್ಗೆ ಸೀಮೆ ಗೊಬ್ಬರನು ಇರ್ಲಿಲ್ಲ, ನಂತರ ಈ ರಾಸಾಯನಿಕ ಗೊಬ್ಬರ ಬಂತು, ಸ್ವಲ್ಪ ಸ್ವಲ್ಪ ಬೆಳೆ ಅನುಕೂಲ ಆಯ್ತು. 1 ಎಕರೆ ಇದ್ದವರು ನಾವು 4 ಎಕರೆ ಇತ್ತು, 10 ಎಕರೆ ಮಾಡ್ಕೊಂಡು 1 ಎಕರೆ ವಿಸ್ತೀರ್ಣ ಇದ್ದು 10 ಎಕರೆ ಬಂದಾಗ ಆದಾಯ ತೆಗಿಲಬಹುದಲ್ವಾ? ಹೌದು. ಆ ಟೈಮ್ನಲ್ಲಿ ನಮ್ಗೀಗ ಬದುಕು ಕಟ್ಕೊಳಕ್ ಅನುಕೂಲ ಆಯ್ತು. ಯಾಕಂದ್ರೆ ಹಿಂದೆ ನಾವೇನು ಬರೀ ಹೊಲ ಭತ್ತ ಬೆಳೀತಿದ್ದೆ ಅಂತ ಹೇಳಿದೆ. ಈಗ ಕಾಮರ್ಷಿಯಲ್ ಕ್ರಾಪ್ ಆಗಿ ನಾವು ಕಾಫಿನ ಹಾಕಿದೀವಿ, ಅದ್ರ ಮಧ್ಯೆ ಅಡಿಕೆನೂ ಹಾಕಿದೀವಿ, ಮೆಣಸು ಹಾಕಿದೀವಿ, ಬಾಳೆ ಇದೆ, ಹಣ್ಣಿನ ಬೆಳೆಗಳಿದೆ, ಅದರಿಂದ ತುಂಬಾ ಒಂದು ಆದಾಯ ಬರ್ತಾ ಇದೆ. ನಂತರ ನಾವು ಇವತ್ತು ಹೊಲದಲ್ಲಿ ಶುಂಠಿ ಹಾಕಿದ್ವಿ, ಒಳ್ಳೆ ಕ್ರಾಪ್ ಅಂತೂ ಒಳ್ಳೆ ಬೆಳೆ ಸಿಕ್ತು. ಆ ಟೈಮ್ನಲ್ಲಿ ನಾವು ಇಂಪ್ರೂವ್ ಆಗಕ್ಕೆ ನಮ್ಗೆ ಅನುಕೂಲ ಆಯ್ತು. ಜೋಳ ಎಲ್ಲ ಆಯ್ತು, ಟ್ರ್ಯಾಕ್ಟರ್ಗಳು ಮಾಡ್ಕೊಂಡ್ವಿ. ಆರ್ಥಿಕವಾಗಿ ನಮ್ಗೆ ಒಂದು 6 ಜೋಡಿ ಎತ್ತಿತ್ತು, ಒಂದೊತ್ತು ದನ ಇದ್ದು, ಸಗಣಿ ಗೊಬ್ಬರನು ಹಾಗೆ ಯಥೇಚ್ಛವಾಗಿ ಸಿಗ್ತಾ ಇತ್ತು. ಈಗ ದನ ಸಾಕಕ್ಕೆ ಸ್ವಲ್ಪ ಎಲ್ಲ ಜಮೀನು ಬೇಸಾಯಕ್ಕೆ ಮಾಡೋದ್ರಿಂದ ದನ ಮೇಯಿಸಕ್ ಜಾಗ ಇಲ್ಲ. ಆಗ ನಾವು ತಾಂತ್ರಿಕತೆಯಿಂದ ಒಂದು ಟ್ರ್ಯಾಕ್ಟರ್ಗೆ ಮೊರೆ ಹೋಗ್ಲೇಬೇಕಾಗ್ತದೆ. ಶ್ರಮವನ್ನು ಕಮ್ಮಿ ಮಾಡೋಕ್ಕೋಸ್ಕರ ಟ್ರ್ಯಾಕ್ಟರ್ ಮೊರೆ ಹೋದ್ವಿ. ಟ್ರ್ಯಾಕ್ಟರ್ ಇಂದ ಉಳುಮೆ ಮಾಡೋದು, ಅದರಿಂದ ನಮ್ಗೆ ಅರೆ ಹೊಡೆಯೋದಾಗ್ಲಿ, ಬಿತ್ತನೆ ಮಾಡೋಕ್ಕಾಗ್ಲಿ, ಹರಗೋದು ಎಲ್ಲದು ನಾವು ಟ್ರ್ಯಾಕ್ಟರ್ ಅಲ್ಲಿ ಯಂತ್ರೋಪಕರಣಗಳನ್ನೇ ಮಾಡ್ಕೊಳ್ತೀವಿ. ಇವತ್ತು ಸ್ಪ್ರೇಯರ್ ಆಗ್ಲಿ ಅವತ್ತು ಕೈಲಿ ಒತ್ತಬೇಕಿತ್ತು, ಇವತ್ತೆಲ್ಲ ಪವರ್ ಮಿಷಿನ್ಗಳು ಬಂದಿದಾವೆ. ಒಂದು ದಿವಸ ಆಗಂತದ್ದು 1 ಗಂಟೆಲಿ ಕೆಲಸ ಮಾಡ್ಕೊ ಬರ್ಬೋದು. ಅನುಕೂಲ ಆಗಿದೆ ಸರ್, ಈಗ ತೊಂದರೆ ಇಲ್ಲ, ನಮ್ಗೆ ಜೀವನಕ್ಕೆ ಆಗಿದೆ, ಸಾಕಷ್ಟು ನಾವು ಒಂದು ಪ್ರಗತಿಯನ್ನ ಕಾಣ್ತಾ ಇದೀವಿ. ಕಾಫಿ ಹಾಕಿ ಎಷ್ಟು ವರ್ಷ ಆಯ್ತು? ಕಾಫಿ ನಮ್ಗೆ ಈಗ ಒಂದು 8 ವರ್ಷ ಆಗಿದೆ. 8 ವರ್ಷ ಆಯ್ತು. ಯಾವ್ಯಾವ ತಳಿ ಹಾಕೊಂಡಿದ್ದೀರಿ? ನಾವು ಅರೇಬಿಕಾ ಇದೆ ನನ್ನಲ್ಲಿ, ಮತ್ತೆ ಅಂಡರ್ಲೈನ್ ಆಗಿ ನಾವು ರೋಬಸ್ಟನ್ನು ಮಾಡಿದೀವಿ. ಅರೇಬಿಕಾ ಒಂದು ಏನಿತ್ತು, ಒಂದು ಅದನ್ನ ಹೋದಂತ ಕಾಲಕ್ಕೆ ರೋಬಸ್ಟ ಲಾಂಗ್ ಟರ್ಮ್ ಬರುತ್ತೆ ಅನ್ನೋ ಒಂದು ಇದಷ್ಟ ಹಾಕಿದ್ವಿ. ಆದ್ರೆ ಈಗ ಅದರಲ್ಲಿ ರೋಬಸ್ಟಲ್ಲಿ ಅಂತ ಏನು ಆದಾಯ ಕಾಣ್ತಾ ಇಲ್ಲ, ಯಾಕೆಂದ್ರೆ ನಮ್ಗೆ ಅರೇಬಿಕಾದಲ್ಲಿ ಒಳ್ಳೆ ರೇಟ್ ಇದೆ, ಅದು ಹೆಚ್ಚಿಗೆ ಲಾಭ ಕೊಡ್ತಾ ಇದೆ. ಕೆಲಸ ಒಂದೆರಡು ಕೆಲಸ ಜಾಸ್ತಿ ಇದೆ ಅರೇಬಿಕಾದಲ್ಲಿ, ಹಂಗಾಗಿ ಏನ್ ತೊಂದರೆ ಇಲ್ಲ, ಸಾಕಷ್ಟು ಮಟ್ಟಿಗೆ ಒಂದು ಆದಾಯ ಬರ್ತಾ ಇದೆ. ಕಾಫಿ ತೋಟಕ್ಕೆ ಏನೇನು ಕೆಲಸ ಇರುತ್ತೆ ಸಾಮಾನ್ಯವಾಗಿ ವರ್ಷ ಪೂರ್ತಿ? ಫಸ್ಟ್ ಒಂದು ಕಳೆ ಇದೆ, ಕಳೆ ತೆಗಿಬೇಕು, ಲೆಂಡನ್ ಹಚ್ಚಬೇಕು, ಚಿಗುರು ತೆಗಿಬೇಕು, ಮತ್ತೆ ಕಸಿ ಮಾಡಿಸ್ಬೇಕು, ನಿನ್ನ ಮರಗಸಿ ಮಾಡಿಸ್ಬೇಕು, ಈ ತರದ ಎಲ್ಲ ಕೆಲಸ ಇದೆ ಸರ್. ಒಂದೆರಡು ಸ್ಪ್ರೇ ಮಾಡ್ತೀವಿ, ಒಂದೆರಡು ಲಿಂಡನ್ ಹತ್ತೀವಿ, ವರ್ಷಕ್ಕೊಂದು ಚಿಗುರು, ಒಂದ 2-3 ಸಲ ಚಿಗುರು ತೆಗಿತೀವಿ, ಹಣ್ಣು ಕೂದ ನಂತರ ಒಂದ ಕಸಿ ಮಾಡಿಸ್ತೀವಿ. ನಿನ್ನ ಗೊಬ್ಬರ ಅಂತ ಬಂದಾಗ 2 ಹಂತವಾಗಿ ಗೊಬ್ಬರ ಹಾಕ್ತಿವಿ, ಮುಂಗಾರು ಮಧ್ಯದಲ್ಲಿ ಒಂದ್ಸಲ ಹಾಕ್ತಿವಿ ಗೊಬ್ಬರ. ಇಳುವರಿ ಚೆನ್ನಾಗಿ ಬರ್ತದೆ? ಇಳುವರಿ ಚೆನ್ನಾಗಿ ಬರ್ತದೆ. ಒಂದ್ ಎಕರೆಗೆ 20 ಚೀಲ ಒಂದು ಪಾರ್ಶ್ಮೆಂಟ್ ತೆಗಿತಾ ಇದೀವಿ ಅರೇಬಿಕಾದಲ್ಲಿ. ರೋಬಸ್ಟ ನಮ್ಮಲ್ಲಿ ಸ್ವಲ್ಪ ಕಮ್ಮಿ ಬರ್ತಾ ಇದೆ ಇಳುವರಿ, ಮಲ್ನಾಡಲ್ಲಿ ಬಂದುವಷ್ಟು ಇಲ್ಲಿ ರೋಬಸ್ಟ ಜಾಸ್ತಿ, ಇಳುವರಿ ಕಮ್ಮಿ ಬರ್ತಾ ಇಲ್ಲ. ಈ ಕಾಫಿನಲ್ಲಿ ಏನೇನು ಅಂತರ್ಬೆಳೆಯಾಗಿ ಹಾಕೊಂಡಿದ್ದೀರಿ? ಕಾಫಿಲಿ ನಾವು ಒಂದು 15 ಅಡಿಗೆ ಒಂದು ಅಡಿಕೆ ಗಿಡ ಹಾಕೊಂಡಿದ್ದೀನಿ, ನಿನ್ನ 8 ಅಡಿಗೆ ಒಂದು ರೋಬಸ್ಟ ಹಾಕೊಂಡಿದ್ದೀನಿ, ಮತ್ತೆ ಮಧ್ಯದಲ್ಲಿ ಒಂದೊಂದು ಬಾಳೆ ಗಿಡ, ಅಲ್ಲೆಲ್ಲೇ ಅದಕ್ಕೆ ಅಂತರವಾಗಿ ಒಂದೊಂದು ಸಪೋಟ ನಿಂಬೆ ಗಿಡ ಹಾಕೊಂಡಿದ್ದೀನಿ. ಮೆಣಸು ಕೂಡ ಇದೆ ಅಲ್ವಾ? ಮೆಣಸು ಇದೆ, ಮೆಣಸಿದೆ. ಮೆಣಸು ಎಷ್ಟಿದೆ? ಮೆಣಸು ಒಂದು 4 ಎಕರೆಲ್ಲಿದೆ, ಒಂದು 800-900 ಬೆಳೆದಿದೆ. ಎಲ್ಲ ಸಿಲ್ವಾರ್ಕ್ ಹಾಕೊಂಡಿದ್ದೀರಾ? ಸಿಲ್ವಾರ್ಕ್ ಹಾಕೊಂಡಿದ್ದೀವಿ. ಸಿಲ್ವಾರನು ಕೂಡ ಅಷ್ಟೇ ಇದೆ. ಸಿಲ್ವಾರನು ಅಷ್ಟೇ ಇದೆ. ಈ ಕಾಫಿ ಜೊತೆ ಅಡಿಕೆ ಹಾಕೊಂಡಿದ್ದೀನಿ ಅಂತ ಹೇಳಿದ್ರಿ, ತೊಂದರೆ ಆಗೋದಿಲ್ವಾ? ತೊಂದರೆ ಆಗುತ್ತೆ. ರೋಬಸ್ಟ್ ಇದು ನಾವು ಡ್ರೈ ಲ್ಯಾಂಡ್ ಆದ್ರಿಂದ ಈ ನವೆಂಬರ್ ಡಿಸೆಂಬರ್ ಅಲ್ಲಿ ನಮ್ಗೆ ಅಡಿಕೆ ನೀರ್ ಕೊಡ್ಬೇಕಾಗಿರ್ತದೆ. ಕಾಫಿಗೆ ನೀರ್ ಬೇಡ, ಅಡಿಕೆಗೆ ಬೇಕು. ಆಗ ನಾವು ಈಗ ಡ್ರಿಪ್ ಇರಿಗೇಷನ್ ಮಾಡ್ಕೊಂಡಿದೀವಿ, ಪ್ರತ್ಯೇಕ ಲೈನ್ ಮಾಡ್ಕೊಂಡು ಅವಕ್ಕೆ ಗಿಡದ ಬಡ್ಡಿಗೆ ಹನಿ ನೀರಾವರಿ ಮಾಡಿದೀವಿ. ಅಡಿಕೆಗೆ ಕಾಫಿ ಗಿಡಕ್ಕೆ ಈಗ ಕೊಡ್ತಾ ಇಲ್ಲ, ಈಗ ಅದು ಅನುಕೂಲ ಆಗ್ತದೆ. ಸಾಮಾನ್ಯ ಕಾಮನ್ ಆಗಿ ಹೊಡೆಯೋದಾದ್ರೆ ಅನನುಕೂಲ ಆಗ್ತಿತ್ತು, ನಾವು ಇನ್ಲೈನ್ ಮಾಡ್ಕೊಂಡಿದ್ರಿಂದ ಏನ್ ತೊಂದರೆ ಆಗಿಲ್ಲ. ಏನ್ ತೊಂದರೆ ಆಗ್ತಾ ಇಲ್ಲ? ತೊಂದರೆ ಆಗ್ತಾ ಇಲ್ಲ. ಈಗ ಅಡಿಕೆಗೆ ಬೇರೆ ಮತ್ತೆ ಕಾಫಿಗೆ ಬೇರೆ ಹೆಂಗ್ ಮಾಡಿದಿರ ಲೈನ್ಗಳು? ಹೌದು, ಸಪರೇಟ್ ಪೈಪ್ ಇದಾವಲ್ಲ ಇನ್ಲೈನ್, ಸಪರೇಟ್ ಪ್ರತ್ಯೇಕ ಲೈನ್ ಮಾಡ್ಕೊಂಡಿದ್ವಿ. ಪ್ರತ್ಯೇಕ ಲೈನ್ ಮಾಡ್ಕೊಂಡು ಅಡಿಕೆಗೆ ಮಾತ್ರ ನೀರು ಹೋಗ್ಬಿಟ್ಟು ಅಡಿಕೆಗೆ ಬೇಕಾದಾಗ ಓಪನ್ ಮಾಡ್ಕೊಂಡು ಕಾಫಿಗೆ ಕಾಫಿ ಟೈಮ್ ನಲ್ಲಿ ಮಾಡ್ತೀವಿ. ಯಾಕೆಂತಂದ್ರೆ ಕಾಫಿಗೆ ಯಾವಾಗ್ಲೂ ಏನು ನೀರು ಬೇಕಾಗಲ್ಲ, ಅವಶ್ಯಕತೆ ಇಲ್ಲ. ನೀರ್ ಬಿಟ್ರೆ ಮತ್ತೆ ಬೇಗ ಹೂವು ಆಗುತ್ತೆ. ಈಗಲೇ ಹೂ ಕೊಟ್ರೆ ಅದು ಮಳೆಗಾಲ ಜೂನ್ ಜುಲೈಗೆ ಹಣ್ಣು ಬರುತ್ತೆ, ಕಷ್ಟ ಆಗ್ತದೆ. ಆಗ ಒಣಸಕ್ಕೆ ಬಿಸಿಲಿರಲ್ಲ, ಅದರಿಂದ ಅದಕ್ಕೆ ಈಗ ನೀರ್ ಕೊಡಕ್ ಬರಲ್ಲ. ಇನ್ನು ಮಾರ್ಚಿಗೆ ನೀರ್ ಕೊಡ್ತೀವಿ. ನೀರ್ ಕೊಡ್ತೀರಾ? ಗದ್ದೆ ಎಷ್ಟು ಮಾಡ್ತೀರಿ? ಗದ್ದೆ 1 ಎಕರೆ ಮಾಡಿದೀವಿ ನಾವು. 1 ಎಕರೆ ಮಾಡ್ತೀರಾ? ಎಕರೆ ಮಾಡ್ತೀವಿ. 1 ಎಕರೆ ನಿಮ್ಮ ಮನೆ ಬಳಕೆಗೆ ಅಂತ ಬಿಟ್ಕೊಂಡಿದ್ದು ಅಥವಾ ಹೇಗೆ? ಹೌದು, ಮನೆ ಬಳಕೆಗೆ ಬೇಕು. ನಾವು ಎಲ್ಲಾ ಟೈಮ್ನಲ್ಲಿ ನಾವೇನು ಕೊಂಡು ತಿನ್ನಕಾಲ, ನಾವು ರೈತರು, ನಾವು ಬೇಕೇ ಬೇಕು ಊಟಕ್ಕೆ. ನಾವು ಅದಕ್ಕೆ ತೋಟ ಗೀಟ ಮಾಡ್ಲಿಲ್ಲ, ಪ್ರತ್ಯೇಕ ಗದ್ದೆನೆ ಬೆಳಿತಾ ಇದೀವಿ ನಾವು. ಯಾವ ಭತ್ತ ಬೆಳಿತೀರಿ? ವರ್ಷ ವರ್ಷ ಚೇಂಜ್ ಮಾಡ್ತಾ ಇರ್ತೀನಿ. ಯಾಕೆ? ಯಾಕೆ ಅಂದ್ರೆ ಒಂದೇ ಬೆಳೆ ಹಾಕಿದ್ರೆ ಇಳುವರಿ ಕಮ್ಮಿ ಆಗ್ತದೆ, ಅದು ನನ್ನ ಅನುಭವದಲ್ಲಿ. ಈ ವರ್ಷ ಇಂಟರ್ನ್ ಹಾಕಿದ್ರೆ ಮುಂದಿನ ವರ್ಷಕ್ಕೆ 64, ಅದ್ರ ಮುಂದಕ್ಕೆ ಹೊಳೆ ಸಾಲು. ಈ ಸಲ ನಾನೊಂದು ಸನ್ ಮಧು ಅಂತ ಮಾಡಿದೀನಿ. ಇದು ಕೆಆರ್ ನಗರ ಹೊಳೆನಶಿಪುರ ಭಾಗದಲ್ಲಿ ಬೆಳೀತಾರೆ. ನಮ್ಮ ಭಾಗಕ್ಕೆ ಹೊಸ ತಳಿ ಅಂತಲೇ ಹೇಳ್ಬೋದು, ಯಾಕಂದ್ರೆ ನಮ್ಮ ತಾಲೂಕಿಗೆ ಒಳ್ಳೆ ಚೆನ್ನಾಗಿ ಇಳುವರಿ ಬಂದಿದೆ. 1 ಎಕರೆಗೆ 20 ಕ್ವಿಂಟಲ್ ಆಗಿದೆ. ಓಹೋ, ಸಣ್ಣ ಭತ್ತ? ಸಣ್ಣ ಭತ್ತ. ಹುಲ್ಲು ಹುಲ್ಲು ಒದಗುತ್ತೆ? ಹುಲ್ಲು ಚೆನ್ನಾಗಿ ಒದಗಿದೆ, ನನಗೆ ಮೇವು ಆಗ್ತದೆ, ತೊಂದರೆ ಇಲ್ಲ, ಚೆನ್ನಾಗಿ ಒಂದು ಬೆಳವಣಿಗೆ ಇದೆ. ಹುಲ್ಲು ಆಗಿದೆ, ಭತ್ತನೂ ಆಗಿದೆ. ಸಾವಯವ ಪದ್ಧತಿಯಲ್ಲಿ ಮಾಡದೆ ಸರಿ ಅಂತ ಹೇಳಿದ್ರಿ, ಯಾಕೆ ಸಾವಯವ ಪದ್ಧತಿ ಅಳವಡಿಕೆ ಮಾಡ್ಕೊಂಡ್ರಿ? ಸಾವಯವ ಅಂದ್ರೆ ನಾವು ಸ್ವಂತ ಊಟಕ್ಕೆ ಮಾಡೋದ್ರಿಂದ ಆರ್ಗ್ಯಾನಿಕ್ ಮಾಡ್ಕೊಂಡಿದೀನಿ. ನಾವು ಸ್ವಂತ ಉಪಯೋಗಿಸ್ಕೊಳ್ತೀವಿ. ಈ ರಾಸಾಯನಿಕ ಮಾಡ್ಕೊಂಡು ನಮ್ಗೆ ಆರೋಗ್ಯಕ್ಕೆ ಹಾನಿಕರ ಅಂತ ನೀವೆಲ್ಲ ನೋಡ್ತಿದ್ದೀರಾ. ಇವತ್ತೆಲ್ಲ ನೀವು ಸಹ ತರಕಾರಿ ಆಗಿರ್ಬೋದು, ಒಂದೇ ನೀವು ಇಷ್ಟಪಡ್ತೀರಾ, ಎಲ್ಲರೂ ಇಷ್ಟಪಡ್ತಾರೆ. ಅದೇ ರೀತಿ ನಾವು ನಮ್ಮ ಬೆಳ್ಕೊಳ್ಳಂತ ನಮ್ಮ ಸ್ವಂತಕ್ಕೆ ನಮ್ಮ ಆಹಾರವಾಗಿ ನಾವು ಬಳಸಿದ್ರಿಂದ ಮಾಡ್ಕೊಳ್ಳೋದ್ರಿಂದ ತಪ್ಪಿಲ್ಲ ಅಂತ ಹೇಳಿ ಸ್ವಲ್ಪ ಆರ್ಗ್ಯಾನಿಕ್ ಮಾಡ್ಕೊಂಡಿದ್ದೀನಿ. ಇಳುವರಿ ಏನಾದ್ರೂ ಕಡಿಮೆ ಆಯ್ತಾ? ಹೆಂಗೆ? ಕಮ್ಮಿ ಆಗ್ಲಿಲ್ಲ, ಸ್ವಲ್ಪ ಜಾಸ್ತಿನೇ ಬಂತು. ಜಾಸ್ತಿನೇ ಬಂದಿದೆ, ವರ್ಷ ವರ್ಷಕ್ಕಿಂತ ಸ್ವಲ್ಪ ಜಾಸ್ತಿನೇ ಬಂದಿದೆ. ಏನೇನು ಗೊಬ್ಬರಗಳನ್ನ ಹಾಕಿದ್ರಿ ನೀವು? ನಾವು ಕುರಿ ಮಂದೆಯನ್ನು ತರಿಸಿದ್ವಿ, ಮತ್ತೆ ಕೊಟ್ಟಿಗೆ ಗೊಬ್ಬರ ಹಾಕಿದ್ವಿ, ಆಮೇಲೆ ಮತ್ತೊಂದು DNP ಅಂತ ಒಂದು ಆರ್ಗ್ಯಾನಿಕ್ ಗೊಬ್ಬರ ಬಿಟ್ಟಿದ್ದಾರೆ, ಅದನ್ನು ಬಳಸ್ಕೊಂಡಿದ್ವಿ ಮೇಲ್ ಗೊಬ್ಬರವಾಗಿ. ಚೆನ್ನಾಗ್ ಬಂತು ನಮ್ಗೆ, ಇದನ್ನ ರಾಸಾಯನಿಕ ಗೊಬ್ಬರದ ಅವಶ್ಯಕತೆನೆ ಬರ್ಲಿಲ್ಲ. ಒಟ್ಟು ಚೆನ್ನಾಗಿ ಬಂತು, ಚೆನ್ನಾಗ್ ಬಂತು. ಈ ಸರಿ ತುಂಬಾ ಮಳೆ ಆಯ್ತಲ್ಲ, ಏನೇನು ಸಮಸ್ಯೆ ಆಯ್ತು? ಕಾಳುಮೆಣಸು ಸ್ವಲ್ಪ ಹೋಗ್ತಾ ಇದೆ, ಯಾಕೆಂದ್ರೆ ಒಂದೇ ಸರಿ ನವೆಂಬರ್ ಡಿಸೆಂಬರ್ ವರೆಗೂ ಮಳೆ ಬಂತು ನೋಡಿ, ಅದು ಮಳೆಲೇ ಇತ್ತು. ಒಂದೇ ಸಲ ಕ್ವಾಟ ಬಿದ್ದು, ಅಂದ್ರೆ ಏನ್ ಹೇಳ್ತೇವೆ, ಹಿಮ ಬಿದ್ದು ಬಿಸಿಲು ಎಲ್ಲ ಒಟ್ಟಿಗೆ ಬೀಳ್ತು. ಆ ಎಫೆಕ್ಟ್ ಇಂದಲೇ ಹೋಗ್ತಾ ಇದೆ ನನಗೆ ಕಾಳುಮೆಣಸು ಅಂತ ಅನ್ಸುತ್ತೆ ಸರ್. ಹೋಗ್ತಿದೆ, ಕಾಫಿ ಫಸಲಲ್ಲಿ ಸ್ವಲ್ಪ ಉದುರ್ದೋಯ್ತು. ನಿರಂತರವಾಗಿ ಮಳೆ ಸುರಿದ್ರಿಂದ ಒಂಥರ ಕೊಳೆ ರೋಗದಲ್ಲಿ ಕಾಫಿನೂ ಫಸಲು ಉದುರಿ ಬಿಡ್ತು ಈ ಸರಿಯ. ಭತ್ತನು ಕೆಲವು ಗದ್ದೆಗಳೆಲ್ಲ ಬಿದ್ದು ಅದು ಎಲ್ಲ ಬೆಳೆ ಹಾನಿ ಆಯ್ತು ಸರ್. ಒಂದು 30% ಲಾಸ್ ಆಯ್ತು ನಮ್ಮ ಆಲೂರು ಭಾಗದಲ್ಲಿ. ಭತ್ತಕ್ಕೆ ಏನ್ ಸಮಸ್ಯೆ ಆಗ್ಲಿಲ್ಲ? ಭತ್ತಕ್ಕೆ ಕೆಲವು ತಳಿಗಳ ಮೇಲೆ ಹೋಗ್ತದೆ. ಈಗ ಹೊಳೆ ಸಾಲ್ ಭತ್ತ ಅಂತ ಒಂದು ಇದೆಯಲ್ಲ, ಪುರಿ ಭತ್ತ, ಅದೆಲ್ಲ ಬಿದ್ದು ಅದು. ಇದು ನಮ್ದು ಒಂದು ತೀರಾ ಗುಡ್ಡನೂ ಅಲ್ಲ ಉದ್ದನೂ ಅಲ್ಲ, ಒಂದು ಸಮತಟ್ಟವಾಗಿತ್ತು, ಹಂಗಾಗಿ ಇದೊಂದು ಬೆಳಿಲಿಲ್ಲ ಬೆಳೆ. ಇದೊಂದು ಅನುಕೂಲ ಆಯ್ತು ನಮಗೆ. ತರಕಾರಿ ಒಂದಷ್ಟು ಬೆಳ್ಕೊಳ್ತೀನಿ ಅಂತ ಹೇಳಿದ್ರಿ, ಏನೇನು ತರಕಾರಿ ಬೆಳಿತೀರಿ? ತರಕಾರಿ ಮನೆಗೆ ಬೇಕಾದಂತದ್ದು ನಿನ್ನೇನು ಕಾಮರ್ಸ್ ಅಲ್ಲಿ ಬೆಳೆಯೋದು ಅಂದ್ರೆ ನಾವು ಮೆಣಸಿನ ಗಿಡ ಇದನ್ನು ಬೆಳಿತೀವಿ. 1 ಎಕರೆ ಬೀನ್ಸ್ ಬೆಳಿತೀನಿ, 1 ಎಕರೆಲಿ ಮೆಣಸಿನ ಗಿಡ ಬೆಳಿತೀನಿ. ಈಗ ಶುರು ಮಾಡಿದೀವಿ, ಈಗ ಎಲ್ಲ ಭೂಮಿ ಹದ ಮಾಡ್ಕೊಂಡಿದೀನಿ ಈ ಟೈಮ್ ನಲ್ಲಿ, ಯಾಕೆಂದ್ರೆ ಮೊದಲು ಜೋಳ ಇತ್ತು, ಆ ಜೋಳ ತೆಗೆದು ಅದನ್ನ ಹದ ಮಾಡ್ಕೊಂಡಿದೀವಿ. ಈಗ ನೆಕ್ಸ್ಟ್ ನಿನ್ ಮನೆ ಬೆಳಿಗ್ಗೆ ಮುಳುಗಾಯಿ ಗಿಡ, ಮತ್ತೆ ತೊಂಡೆ, ಚಪ್ಪರದವರೆ, ಇದೆಲ್ಲ ಕೈ ತೋಟ ಮಾಡ್ಕೊಂಡು ಮನೇಲಿ, ಇನ್ನು ಹೊರಗಡೆಯಿಂದ ತರಕಾರಿ ತರದಂಗೆ ಎಲ್ಲ ಮನೇಲಿ ಬೆಳ್ಕೊಳ್ತೀವಿ ಸರ್. ಈ ತರಕಾರಿ ಬೆಳೆಯೋದ್ರಿಂದ ಕಮರ್ಷಿಯಲ್ ಆಗಿ ಏನೇನು ಅನುಕೂಲ ಮಾಡ್ಕೊಂಡಿದೀರಾ? ಎಷ್ಟು ಸಂಪಾದನೆ ಮಾಡ್ತೀರಿ? ಮಾಡಬಹುದು ಸರ್. ಈಗ ಒಂದು ಎಕರೆ ಬೀನ್ಸ್ ಅಂತಂದ್ರೆ 1.5 ಲಕ್ಷದವರೆಗೂ ಆಗ್ತದೆ, ತೊಂದರೆ ಇಲ್ಲ. ಯಾಕೆಂದ್ರೆ ಖರ್ಚು ಇರುತ್ತೆ, ಆದಾಯನು ಇರುತ್ತೆ, ಅಂದ್ರೆ ಶಾರ್ಟ್ ಟೈಮ್ ಅಲ್ಲಿ ನಮಗೆ ದುಡ್ಡು ಸಿಕ್ಕ ಅಂತ ಒಂದು ಬೆಳೆ ಇದು. ಈಗ ಕಾಮರ್ಸಿಯಲ್ ಬೆಳೆ ನಾವು ಕಾಫಿ ತೋಟ ಅಂದ್ರೆ 1 ವರ್ಷ ತನಕ ನಾವು ಅಲ್ಲಿ ಕಾಯ್ಲೇಬೇಕಾಗ್ತದೆ. ಒಂದೇ ಸಲ ಆದಾಯ ಇದು ಹಾಗಲ್ಲ. 1.5-2 ತಿಂಗಳಿಗೆ ಶುರುವಾದ್ರೆ 3-3.5 ತಿಂಗಳಲ್ಲಿ ನಮಗೆ ಕೈ ದುಡ್ಡು ಬಂದೇ ಬಿಡುತ್ತೆ. ಸಡನ್ ಆಗಿ ಮೆಣಸಿನ ಗಿಡ ಆಗಿರ್ಬೋದು, ಮುಳುಗಾಯಿ ಗಿಡ ಆಗಿರ್ಬೋದು, ಬೀನ್ಸ್, ತೊಂಡೆ ಗಿಡ, ಇಂಥವೆಲ್ಲ ನಮಗೆ ಲಾಭದಾಯಕನೇ ಹೊರತು ಲಾಸ್ ಏನ ಅಂತ ಇಲ್ಲ. ಇವತ್ತಿನ ಮಾರ್ಕೆಟ್ ಚೆನ್ನಾಗಿದೆ ನೋಡಿದಿರಿ. ಇವತ್ತು ಕೊರೋನಾ ಬಂದ ಟೈಮ್ನಲ್ಲಿ ಹಿಂದೆಲ್ಲ ತರಕಾರಿ ರೇಟ್ ಇರಲಿಲ್ಲ, ಇಷ್ಟೊಂದು ಲಾಸ್ ಆಗ್ತಾ ಇತ್ತು. ಈ ಕೊರೋನಾ ಬಂದ ಟೈಮ್ನಲ್ಲಿ ಎಲ್ಲ ಆರ್ಗಾನಿಕ್ ಒಂದು ಇಮ್ಯುನಿಟಿ ಪವರ್ಗೋಸ್ಕರ ತರಕಾರಿ ಜಾಸ್ತಿ ಉಪಯೋಗಿಸ ಅಂತ ಒಂದು ಸಂದರ್ಭ ನೀವು ನೋಡ್ತಾ ಇದೀರಾ. ಈಗ ಮಾರ್ಕೆಟ್ ಅಲ್ಲಿ ಯಾವ ಮಾರ್ಕೆಟ್ ಅಲ್ಲಾದ್ರೂ 50-60 ರೂಪಾಯಿ ಕಮ್ಮಿ ಏನ್ ತರಕಾರಿ ಎಲ್ಲೂ ಸಿಗ್ತಾನೆ ಇಲ್ಲ. ಇಂಥ ಟೈಮ್ನಲ್ಲಿ ತರಕಾರಿ ಬೆಳೆಯೋದ್ರಿಂದ ರೈತರಿಗೆ ತುಂಬಾ ಲಾಭದಾಯಕವಾಗಿದೆ ಅಂತ ನನ್ನ ಭಾವನೆ ಸರ್. ಏನೇನು ಕೆಲಸ ಮಾಡ್ತೀರಾ ಸೋಲಾರ್ ಬೀನ್ಸ್ಗೆ? ಸೋಲಾರ್ ಬೀನ್ಗೆ ಮೊದಲನೇ ಹಂತ ಉಳುಮೆ ಮಾಡಬೇಕು, ಭೂಮಿನ ಒಂದ್ ಸ್ವಲ್ಪ ಪುಡಿ ಮಾಡ್ಕೋಬೇಕು, ಕೊಟ್ಟಿಗೆ ಗೊಬ್ಬರ ಮಿಕ್ಸ್ ಮಾಡಿ ಭೂಮಿ ಉಳುಮೆ ಮಾಡ್ತೀವಿ. ನಂತರ ರೋಟರಿ ವೇಟರ್ ಮಾಡಿದ್ರೆ ಭೂಮಿ ಪುಡಿ ಆಗ ಅಂತ ನೋಡ್ಕೊಂಡು ಹದವಾಗಿ ನೀರನ್ನ ಸಿಂಪಡಣೆ ಮಾಡ್ಕೊಂಡು ನಂತರ 3 ಅಡಿ ಅಂತರದ ಒಂದು ಬೀದಿಯಲ್ಲಿ 1 ಅಡಿ ಅಂತರ ಗಿಡಕ್ಕೆ ನಾವು ನಾಟಿ ಮಾಡ್ತೀವಿ ಬೀಜನ. ಅದಾದ್ಮೇಲೆ ಈ ತೀನ್ ನೆಡಬೇಕಾಗ್ತದೆ. ನಾವು ಸೋಲಾರ್ ಅಂತ ಏನ್ ಹೇಳ್ತೀವಿ, ಅದೊಂದು ಬಡಿ ನೆಟ್ಟು ಬೆಳೆ ಅಂತ ಬೆಳೆ ಹಬ್ಬುತ್ತೆ, ಅದಕ್ಕೆ ದಡಿ ನೆಟ್ಟು, ಅದಕ್ಕೆ ದಾರ ಬಿಟ್ಟು ಅದೆಲ್ಲ ಮಾಡ್ಬೇಕಾಗ್ತದೆ ಸರ್. ವರ್ಷಕ್ಕೆ ಒಂದೇ ಸಾರಿ ಬೆಳೆಯದ? ವರ್ಷಕ್ಕೆ ಒಂದೇ ಸಲ ಬೆಳೆದ್ರೆ ಅನುಕೂಲ, ಯಾಕೆಂದ್ರೆ ಪದೇ ಪದೇ 3 ತಿಂಗಳು ಕಳೆದ್ಮೇಲೆ ಮತ್ತೊಂದು ಬೆಳೆ ಬೆಳೆಯಕ್ಕೆ ಹೋದ್ರೆ ಆ ಭೂಮಿಲಿ ಆ ಬೆಳೆಗೆ ಬೇಕಾದಂತ ಫಲವತ್ತೆಗಳನ್ನು ಸಿಗೋದು ಕಮ್ಮಿ. ಹೌದು ಹೌದು. ಮಿಶ್ರವಾಗಿ ಒಂದು ಬೆಳೆ ತೆಗೆದ್ಮೇಲೆ ಇನ್ನೊಂದು ಬೆಳೆ, ಈಗ ಒಂದು ತಡ್ನೆ ಹಾಕಿರ್ಬೋದು, ಅವರೆ ಹಾಕಿರ್ಬೋದು, ಅಥವಾ ಮತ್ತೆ ತೆಗೆದು ಜೋಳ ಹಾಕಿರ್ಬೋದು ಅಂತ ಅಂದಾಗ ಆ ಬೆಳೆಗೆ ಸಿಕ್ಕ ಅಂತ ಪೋಷಕಾಂಶಗಳು ಸಿಗ್ತವೆ, ಬೆಳೆ ಪರಿವರ್ತನೆ ಆಗುತ್ತೆ, ರೋಗ ಕೀಟ ಕಡಿಮೆ ಆಗ್ತದೆ. ಈ ತರ ಎಲ್ಲ ಆಗೋದ್ರಿಂದ ನಾವು ಬ್ಯಾಕ್ ಬೈ ಬ್ಯಾಕ್ ಅದೇ ಬೆಳೆ ಬೆಳೆದ್ರೆ ಅನನುಕೂಲ ಇದೆ, ಬಿಟ್ಟು ಬೆಳೆದ್ರೆ ಅನುಕೂಲ ಅನ್ನೋದು ನಮ್ಮ ಒಂದು. ಹಾಗಾಗಿ ಕೃಷಿಗೂ ಕೂಡ ಲಾಭದಾಯಕ ಸ್ವಲ್ಪ ಶ್ರದ್ಧೆ ಇಟ್ಟು ಮಾಡಬೇಕು. ಯಾವ್ಯಾವ ಟೈಮ್ಗೆ ಯಾವ ಕೆಲಸ ಆಗಬೇಕು ಅದಾಗಬೇಕು, ಅದಾದಾಗ ನಾವು ಒಂದಷ್ಟು ಲಾಭವನ್ನು ಕೂಡ ಮಾಡಿಕೊಳ್ಬಹುದು. ಒಳ್ಳೇದು ಮೇಲೆಗೌಡ್ರೆ, ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ ಹೇಗೆ ಸಂಪರ್ಕ ಮಾಡುವಂಥದ್ದು? ನನ್ನ ದೂರವಾಣಿ ಸಂಖ್ಯೆ ಇದೆ ಸರ್, 9-4-9-1-2-1-2-0-6-0. ಇನ್ನೊಮ್ಮೆ ಹೇಳಿ, 9-4-4-1-2-1-2-0-6-0. ಒಳ್ಳೇದು ಮೇಲೆಗೌಡ್ರೆ, ಇದುವರೆಗೆ ನಿಮ್ಮ ಕೃಷಿ ಬದುಕಿನ ಅನುಭವಗಳನ್ನು ನಮ್ಮ ಕೇಳುಗರೊಂದಿಗೆ ವಿವರವಾಗಿ ಹಂಚಿಕೊಂಡ್ರಿ. ಧನ್ಯವಾದಗಳು, ನಮಸ್ಕಾರ. ತುಂಬಾ ಧನ್ಯವಾದಗಳು ಸರ್, ನನ್ನ ಒಂದು ಈ ಸ್ಟುಡಿಯೋ ಕರೆಸಿ ನನ್ನನ್ನು ವಿಚಾರ ಮಾಡಿ ಸಾಕಷ್ಟು ಒಂದು ಮಾಹಿತಿ ನಿಮ್ ಕಡೆಯಿಂದಲೂ ನಾವು ತಿಳ್ಕೊಂಡಂಗಾಗಿದೆ. ನಿಮಗೂ ತುಂಬಾ ಹೃದಯದ ಧನ್ಯವಾದಗಳು ಸರ್. ನಮಸ್ತೆ. ನಮಸ್ತೆ. ಓಹೋಹೋ, ಎಲ್ಲಿಗೆ ಹೊರಟ್ಯೋ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಆತ್ಮೀಯ ರೈತ ಬಾಂಧವರೇ, ಅಧಿಕ ಇಳುವರಿಗೆ ಎಲ್ಲ ಬೆಳೆಗಳಿಗೆ, ಎಲ್ಲ ಮಣ್ಣಿಗೆ, ಎಲ್ಲ ಹಂಗಾಮಿಗೆ ಬಳಸಿ ಫ್ಯಾಕ್ಟ್ ರಸಗೊಬ್ಬರಗಳು. ಫ್ಯಾಕ್ಟಂಪಾಸ್ 20-20-0-13, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳನ್ನೇ ಅಧಿಕ ಇಳುವರಿಗಾಗಿ ಬಳಸಿ. ಉತ್ಕೃಷ್ಟತೆ ಗುಣಮಟ್ಟಕ್ಕೆ ಇನ್ನೊಂದು ಹೆಸರೇ ಭಾರತ ಸರ್ಕಾರದ ಉದ್ಯಮ ಫ್ಯಾಕ್ಟ್ ಸಂಸ್ಥೆಯ ಗೊಬ್ಬರಗಳು. ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 20-20-0-13, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳನ್ನೇ ಬಳಸಿ. ಅತ್ತೆ ನಿಧಾನವಾಗತಿ, ತುಂಬಾ ಸೊಂಟ ನೋವು ಕಣಮ್ಮ. ಒಂದು ಮಾತ್ರೆ ತಗೊಂಡಿದ್ರೆ ಸರಿ ಹೋಗ್ತಿತ್ತು, ಸುಮ್ಮನೆ ಆಸ್ಪತ್ರೆ ಖರ್ಚು. ಹಾಗೇನು ಇಲ್ಲ ಅತ್ತೆ, ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಯೋಜನೆಯಲ್ಲಿ ಇಲ್ಲೇ ಹತ್ತಿರದಲ್ಲಿರೋ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ಎಲ್ಲ ತರಹದ ಪರೀಕ್ಷೆ, ಚಿಕಿತ್ಸೆ, ಔಷಧ ಉಚಿತವಾಗಿ ಸಿಗುತ್ತೆ. ಏನ್ ಹೇಳ್ತೀಯಮ್ಮ? ಹೌದತ್ತೆ, ವಯಸ್ಕರಿಗೆ, ಹಿರಿಯ ನಾಗರಿಕರಿಗೆ, ಸಾಂಕ್ರಾಮಿಕ ಅಸಾಂಕ್ರಾಮಿಕ ರೋಗಗಳ ನಿರ್ವಹಣೆಗೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಅಡಿ ಬರುವ ಎಲ್ಲ ಸೇವೆಗಳು ಸಿಗುತ್ತೆ. ಒಳ್ಳೆ ಸುದ್ದಿನೇ ಹೇಳಿದ್ಯಾ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಆತ್ಮನಿರ್ಭರ ಭಾರತ ಅಭಿಯಾನದ ಅಡಿಯಲ್ಲಿ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆಯ ಒಂದು ಜಿಲ್ಲೆ ಒಂದು ಉತ್ಪನ್ನದ ವಿಧಾನ ಮಾದರಿಯಲ್ಲಿ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ಅಭಿವೃದ್ಧಿಗೆ ಸುವರ್ಣಾವಕಾಶ ಕಲ್ಪಿಸಲಾಗಿದೆ. ವ್ಯಕ್ತಿಗತ, ರೈತ ಉತ್ಪಾದಕರ ಸಂಸ್ಥೆಗಳು, ಉತ್ಪಾದಕ ಸೊಸೈಟಿ ಕಿರು ಉದ್ದಿಮೆಗಳಿಗೆ ಬೆಂಬಲ, ಅರ್ಹ ಯೋಜನಾ ವೆಚ್ಚದ 35% ಮೌಲ್ಯದ ಸಾಲ ಸಂಪರ್ಕವಿರುವ ಸಹಾಯಧನ ಒದಗಿಸುವುದು. ಆಹಾರ ಸಂಸ್ಕರಣೆಯಲ್ಲಿ ತೊಡಗಿದ ಸ್ವಸಹಾಯ ಸಂಘಗಳ ಪ್ರತಿ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ 40,000 ರೂಪಾಯಿಗಳವರೆಗೆ ಕೊಡಲಾಗುತ್ತದೆ. ತಾಮ್ರ